ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ ಎರಡು ತರಹದ ಪರವಾನಗಿಗಳಿದ್ದು ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 100 ನೋಂದಣಿ ಪಡೆಯಬೇಕು. 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 2,000 ರೂಪಾಯಿ 5,000 ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ರೂಪಾಯಿ 7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾ ಅಧಿಕಾರಿಗಳನ್ನು ಸಂಪರ್ಕಿಸಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रूपए मासिक पेंशन होगी सुनिश्चित 55 रूपए से 200 रूपए की मासिक किश्त देकर प्रवेश कर सकते हैं 18 से 40 वर्ष तक के किसान इस अंशदायक योजना में सरकार देगी बराबर का योगदान सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं प्रधानमंत्री किसान मान धन योजना अन्नदाता के परिश्रम को पेंशन से सुरक्षित उनका कर कृषि एवं किसान कल्याण मंत्रालय भारत सरकार द्वारा जनहित में जारी ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಂಧುಗಳೇ, ಈಗ ಕೇಳಿ ಯಕ್ಷಗಾನ ಕಲಾವಿದ, ಸಮಾಜ ಸೇವಕ ಹಾಗೂ ಕೃಷಿಕ ಕಡಬ ತಾಲೂಕಿನ ಗೋಪಾಲಕೃಷ್ಣ ಗೌಡ ಅವರೊಂದಿಗಿನ ಸಂದರ್ಶನ. ಗೋಪಾಲಕೃಷ್ಣ ಗೌಡ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹವ್ಯಾಸಿ ಯಕ್ಷಗಾನ ಕಲಾವಿದರಾಗಿದ್ದೀರಿ, ಜೊತೆಗೆ ತಿರುಗಾಟವನ್ನು ಕೂಡ ಮಾಡಿದಂತ ಒಂದು ಅನುಭವ ಇದೆ ನಿಮಗೆ, ಹಾಗೆ ಕೃಷಿಯಲ್ಲೂ ಕೂಡ ಸಕ್ರಿಯವಾಗಿ ತೊಡಗಿಸಿಕೊಂಡಿರಿ, ಸಾಮಾಜಿಕ ಚಟುವಟಿಕೆಯಲ್ಲೂ ಕೂಡ ತೊಡಗಿಸಿಕೊಂಡಿದ್ರಿ, ಚಾರುವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿಯೂ ಕೂಡ ಕೆಲಸವನ್ನ ಮಾಡಿದ್ರಿ, ಸಾಕಷ್ಟು ಸಾಧನೆಯನ್ನ ಮಾಡಿದ್ದೀರಿ. ಯಕ್ಷಗಾನದ ಒಂದು ಅನುಭವದ ಬಗ್ಗೆ ಹೇಳಿ. ಯಕ್ಷಗಾನವನ್ನ ಇತ್ತೀಚಿನ ದಿವಸಗಳಲ್ಲಿ ಜನರು ನೋಡುವಂತಹ ಒಂದು ವಿಧ ಹೇಗೆ, ಯಕ್ಷಗಾನಕ್ಕೆ ಪ್ರೋತ್ಸಾಹ ಸಿಗ್ತಾ ಇದೆಯಾ ಹೇಗೆ, ಈ ಬಗ್ಗೆ ಹೇಳಿ. ಕರ್ನಾಟಕದ ಸಾಂಸ್ಕೃತಿಕ ಸಂಪತ್ತಿನ ಶ್ರೀನಿಧಿ ಎನಿಸಿಕ್ಕಿರುವಂತಹ, ಕರಾವಳಿ ಕರ್ನಾಟಕದ ಗಂಡು ಕಲೆ ಎನಿಸಿರುವಂತಹ ಯಕ್ಷಗಾನಕ್ಕೆ ಯಾವತ್ತೂ ಖಂಡಿತವಾಗಿಯೂ ಕೂಡ ಸಾವಿಲ್ಲ ಸರ್. ನನ್ನ ಅಭಿಪ್ರಾಯ ಪ್ರಕಾರ ಎಷ್ಟೋ ಜನ ಹೇಳ್ತಾರೆ ಈಗೀಗ ಯಕ್ಷಗಾನ ಅವಸಾನದ ಅಂಚಿನಲ್ಲಿದೆ ಅಂತ, ಅದು ಖಂಡಿತ ತಪ್ಪು ಅಭಿಪ್ರಾಯ. ಯಾಕೆ ಅಂತ ಹೇಳಿದ್ರೆ, ಕಟೀಲು ಮೇಳದ 6 ಮೇಳದ ಯಕ್ಷಗಾನ ಕೂಡ ಮುಂದಿನ 12 ವರ್ಷಕ್ಕೆ ಈಗಾಗಲೇ ಬುಕ್ ಆಗಿದೆ. ಮಂದಾರ್ತಿ ಮೇಳ, ಅನೇಕ ಮೇಳಗಳು ಈಗಾಗಲೇ ಮುಂದಿನ 12 ವರ್ಷಗಳವರೆಗೆ ಬುಕ್ ಆದ್ದು ನಮಗೆಲ್ಲ ಗೊತ್ತಿದ್ದಂತೆ. ಕಾಲಮಿತಿಗೆ ಇಂದಿನ ಈ ಕಾಲಮಾನದ ಅನುಗುಣವಾಗಿ ಮಾತ್ರ ಕಾಲಮಿತಿ ಒಳಪಟ್ಟಿದೆ ಹೊರತು ಬೆಳಗ್ಗಿನವರೆಗೆ ನೋಡ್ಲಿಕ್ಕೆ ಜನ ಇಲ್ಲ, ಪುರುಸುತ್ತಿಲ್ಲ, ಬೇರೆ ಬೇರೆ ಕಾರಣಗಳಿಂದ ಎಲ್ಲ ಇದ್ರೆ ಈಗಲೂ ಕೂಡ ಯಕ್ಷಗಾನ ಖಂಡಿತವಾಗಿ ಜೀವಂತ ಕಲೆ, ಅದು ಅಜರಾಮರವಾಗಿರುತ್ತದೆ. ಪೂರ್ಣಾವಧಿಯ 8 ಗಂಟೆಯ ಯಕ್ಷಗಾನವನ್ನು ಮಾಡುವುದಕ್ಕೂ ಕಾಲಮಿತಿಯ 4-5 ಗಂಟೆಯ ಯಕ್ಷಗಾನವನ್ನು ಮಾಡುವುದಕ್ಕೂ ಕಲಾವಿದರಾಗಿ ನಿಮ್ಮ ಒಂದು ಅನುಭವ ಏನು, ಏನು ವ್ಯತ್ಯಾಸ ಕಾಣ್ತಾ ಇದೆ? ಅದರಲ್ಲಿ ವ್ಯತ್ಯಾಸ ಅಂದ್ರೆ, ಒಬ್ಬ ಕಲಾವಿದನಿಗೆ ತನ್ನ ಪ್ರತಿಭೆಯನ್ನು, ತನ್ನ ಕಲ್ಪನಾ ಸಾಮರ್ಥ್ಯವನ್ನು ಹೊರಗೆಡುವುದಕ್ಕೆ ಈ ಸೀಮಿತ ಅವಧಿ ಸಾಕಾಗುವುದಿಲ್ಲ. ಒಂದು ಪಾತ್ರದ ಚಿತ್ರಣವನ್ನು ಸಂಪೂರ್ಣವಾಗಿ ಜನತೆಗೆ ಉಣಬಡಿಸಬೇಕಾದರೆ ಖಂಡಿತವಾಗಿ ಈ ಸಮಯ ಸಾಧ್ಯತೆ ಕಡಿಮೆ ಇದೆ. ಈ ಕಡಿಮೆ ಸಮಯದಲ್ಲಿ ಅವಕಾಶ ಕಡಿಮೆ, ಹಾಗಾಗಿ ಇಡೀ ದಿನದ ಯಕ್ಷಗಾನವೇ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಇಡೀ ರಾತ್ರಿ ಆಟವೇ ಒಳ್ಳೆಯದು. ಉದಾಹರಣೆಗೆ ದೇವಿ ಮಹಾತ್ಮೆ ಆಟವನ್ನು ಆಡುವುದಿದ್ರೆ, ವಿಷ್ಣುವ ಬ್ರಹ್ಮನ ಆ ಒಂದು ಅವರ ಸಂವಾದ ವಾಕ್ಚಾತುರ್ಯಕ್ಕೆ ಸೀಮಿತ ಅವಧಿಯಲ್ಲಿ ಸಾಧ್ಯವೇ? ಮಹಿಷಾಸುರನ ಪ್ರವೇಶವೋ, ದೇವಿಯೋ, ಚಂಡಮುಂಡರೋ, ಎಲ್ಲ ಸಂಪೂರ್ಣ ದೇವಿ ಮಹಾತ್ಮೆಯ ಚಿತ್ರಣವು ನಮ್ಮ ಕಣ್ಣ ಮುಂದೆ ಬಂದಾಗ ಕೇವಲ ಕಾಲಮಿತಿಯಲ್ಲಿ ಅದನ್ನು ತೋರಿಸೋಕೆ ಸಾಧ್ಯವೇ? ನನ್ನ ಅಭಿಪ್ರಾಯದಲ್ಲಿ ಖಂಡಿತ ಸಾಧ್ಯವಿಲ್ಲ, ಸಾಧುವಲ್ಲ. ಈಗ ಪೌರಾಣಿಕ ಪ್ರಸಂಗಗಳ ಜೊತೆ ಜೊತೆಗೆ ಸಾಮಾಜಿಕ ಒಂದು ಮಹತ್ವ ಇರುವಂತಹ ಒಂದು ಪ್ರಸಂಗಗಳನ್ನು ಕೂಡ ಆಡ್ತಾರೆ. ತುಳು ಯಕ್ಷಗಾನ ಇರ್ತದೆ. ನಿಮ್ಮ ಒಂದು ಅಭಿಪ್ರಾಯದಲ್ಲಿ ಜನರಿಗೆ ಮುಟ್ಟುವಲ್ಲಿ ಯಾವುದು ಯಶಸ್ವಿಯಾಗಿದೆ? ನನ್ನ ಅಭಿಪ್ರಾಯದಲ್ಲಿ ಮುಟ್ಟುವುದಕ್ಕೆ ತುಳು ಯಕ್ಷಗಾನವೇ ಸಾಧ್ಯ ಆಗಿದೆ. ಅದರಲ್ಲಿ ಕೆಲವು ತುಳು ಪ್ರಸಂಗಗಳನ್ನು ತೆಗೆದುಕೊಂಡ್ರೆ, ಜನಜನಿತವಾದಂತಹ ಒಂದು ಕಾಡಮಲ್ಲಿಗೆ, ಗೆಜ್ಜೆ ಪೂಜೆ ಇತ್ಯಾದಿ ಅನೇಕ ಪ್ರಸಂಗಗಳು ಎಷ್ಟು ವರ್ಷ ಆದರೂ ಕೂಡ ಈಗಲೂ ನವನವೀನವಾಗಿದೆ. ಹಾಗೆ ಅಂತೇಳಿ ತುಳು ಪ್ರಸಂಗದಲ್ಲಿ ಹಾಸ್ಯಕ್ಕೆ ಒತ್ತು ಜಾಸ್ತಿ ಇದೆ, ಮತ್ತೆ ಸಂದೇಶಗಳು ತುಳು ಪ್ರಸಂಗದಲ್ಲಿ ಕಡಿಮೆ ಇರಬಹುದು, ಕೆಲವು ಸಲ ಹಾಸ್ಯ ಅಪಹಾಸ್ಯ ಆಗುವುದು ಅಂತ ಇರಬಹುದು. ಆದರೂ ಕೂಡ ಈಗಿನ ಜನತೆಗೆ ಬೇಕಾದ್ದು ಮನರಂಜನೆ, ಹಾಸ್ಯ ಪ್ರಧಾನ. ಮತ್ತು ತುಳುವಿನಲ್ಲಿ ಕೂಡ ನಮ್ಮ ಪೆರ್ಮುದೆ ಜಯಪ್ರಕಾಶ್ ಶೆಟ್ಟಿ ಅಂತಹ ಅಥವಾ ಶೇಣಿಯವರ ಇನ್ನೂ ಅನೇಕರು ಹೆಸರಿಸುವಂತಹ ವಾಗ್ಮಿಗಳಿಂದ ತುಳುವಿನಲ್ಲಿ ಅವರು ಪಾತ್ರ ಮಾಡಿದ್ರು ಕೂಡ ಜನರಿಗೆ ಮುಟ್ಟುವುದಕ್ಕೆ ಸಾಧ್ಯತೆ ಇದೆ. ಆರೋ ಕೊರಗಪ್ಪ ಶೆಟ್ಟರು ಇರಬಹುದು, ಸರಪಾಡಿ ಅಶೋಕ ಶೆಟ್ಟಿ ಇರಬಹುದು, ಮನೋಹರ ಕುಮಾರ್ ಇರಬಹುದು, ಇತ್ತೀಚಿನ ದೇಶ ಕೊಡಬಹುದು, ದಿನೇಶ್ ರೈ, ಅನೇಕರು ಪ್ರತಿಭಾವಂತರು ಅನೇಕರಿದ್ದಾರೆ. ತುಳುವಿನ ಈ ಯಕ್ಷಗಾನವನ್ನು ಅತ್ಯುನ್ನತ ಮಟ್ಟಕ್ಕೆ ಏರಿಸಿದವರು ಎಲ್ಲರ ಪಾತ್ರ ಗಮನಾರ್ಹವಾಗಿದೆ. ಈಗ ಹಿರಿಯ ಕಲಾವಿದರಿಗೆ ಹೋಲಿಸಿ ನೋಡಿದ್ರೆ ಇತ್ತೀಚಿನ ಯುವ ಕಲಾವಿದರು ಹೆಚ್ಚು ಅಧ್ಯಯನಶೀಲರಲ್ಲ ಅನ್ನುವಂತ ಒಂದು ಆಪಾದನೆ ಇದೆ, ಇದು ನಿಜವ? ಬಹುಶಃ 50% ನಿಜ. ಹಿಂದಿನವರ ಅಧ್ಯಯನಶೀಲತೆಗೂ ಈಗಿನವರ ಅಧ್ಯಯನಶೀಲತೆಗೂ ತುಂಬಾ ವ್ಯತ್ಯಾಸ ಇದೆ. ಈಗಿನವರು ಒಂದು ತರಬೇತಿ ಪಡ್ಕೊಂಡ್ರು ಏನೋ ಕೆಲವು, ಈಗ ಹಿಂದೆಲ್ಲ ಈ ರೀತಿ ಇರಲಿಲ್ಲ. ಈಗ ವಾಟ್ಸಪ್ ಇದೆ, ಬೇರೆ ಬೇರೆ ಮಾಧ್ಯಮಗಳಿವೆ, ಸಂವಹನಗಳಿವೆ. ಹಾಗಾಗಿ ಅವರು ನೇರವಾಗಿ ಪ್ರವೇಶ ಕೊಡ್ತಾರೆ ಯಕ್ಷಗಾನಕ್ಕೆ, ರಂಗ ಬರುತ್ತಾರೆ, ಏನೋ ಒಂದು ಗಿಮಿಕ್ ಮಾಡಿ ಜನಪ್ರಿಯತೆಯನ್ನು ಗಳಿಸ್ತಾರೆ. ತಾನೇ ಕಲಾವಿದ ಅಂತ ಆದ ಕೂಡಲೇ ಅವರು ಈ ಅಧ್ಯಯನವನ್ನು ಮರೀತಾರೆ, ಮುಂದೆ ಹೋಗುದಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಹಿಂದಿನವರು ಹಾಗಲ್ಲ, ಮತ್ತು ಈಗಿನ ಮಧ್ಯವಯಸ್ಕ ಈಗಿನ ತಲೆಮಾರಿನಲ್ಲಿ ಕೂಡ ಇದ್ದಾರೆ, ಅನೇಕರಿದ್ದಾರೆ ಈಗಿನ ತಲೆಮಾರಿನಲ್ಲಿ ಕೂಡ ಅಧ್ಯಯನಶೀಲರಾಗಿ ಮುಂದೆ ಹೋಗುತ್ತಿರುವಂತಹ ಯುವ ಪ್ರತಿಭೆಗಳು ಇನ್ನೂ ಖಂಡಿತ ಇದೆ. ಆದರೆ ಅಧ್ಯಯನ ರಹಿತವಾದಂತಹ ರಂಗ ಪ್ರವೇಶ ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಯಾವುದನ್ನಾದರೂ ಕೂಡ ಅಧ್ಯಯನ ಮಾಡಿ ಸಂಪೂರ್ಣವಾದಂತಹ ವಿಚಾರಗಳನ್ನು ತಿಳಿದು ಯಕ್ಷಗಾನಕ್ಕೆ ಪ್ರವೇಶ ಕೊಡಬೇಕು. ಒಂದು ವೇಳೆ ಯಕ್ಷಗಾನ ಕಲಾವಿದನಾದ ಕೂಡಲೇ ಆತನಿಗೆ ಅಹಂ ಬರಬಾರದು. ಅವನು ಎಷ್ಟು ವರ್ಷ ಆದರೂ ಕೂಡ ನಾನು ಇನ್ನೂ ಕಲಿಯುತ್ತಾ ಇದ್ದೇನೆ ಎಂಬಂತಹ ಭಾವನೆ ಅವನಲ್ಲಿ ಇದ್ರೆ ಅವ ಕಲಾವಿದನಾಗಿ ಎತ್ತರಕ್ಕೆ ಏರುತ್ತಾನೆ ಅಂತ ನನ್ನ ಅಭಿಪ್ರಾಯ. ಬೇರೆ ವೃತ್ತಿಗೆ ಹೋಲಿಸಿ ನೋಡಿದ್ರೆ ಯಕ್ಷಗಾನದ ಒಂದು ತಿರುಗಾಟದ ಪ್ರವೃತ್ತಿ ಅಥವಾ ಒಂದು ತಿರುಗಾಟದ ಒಂದು ಉದ್ಯೋಗ ಎಷ್ಟರ ಮಟ್ಟಿಗೆ ಅದು ತ್ರಾಸದಾಯಕ, ಎಷ್ಟು ಕಷ್ಟದಾಯಕ ಅಂತ? ಯಕ್ಷಗಾನದ ತಿರುಗಾಟ ಅನೇಕ ವರ್ಷಗಳ ಹಿಂದಿಗೆ ಮತ್ತೆ ಈಗಕ್ಕೆ ಹೋಲಿಸಿದರೆ ಈಗ ಯಕ್ಷಗಾನದ ತಿರುಗಾಟ ತ್ರಾಸದಾಯಕ ಅಲ್ಲ. ಯಾವ ರೀತಿ ಸುಧಾರಣೆ ಆಗಿದೆ? ಖಂಡಿತ ಅಲ್ಲ, ಎಲ್ಲಾ ರೀತಿಯ ಅನುಕೂಲಗಳಿವೆ. ಒಬ್ಬ ಕಲಾವಿದನಿಗೆ ಎಲ್ಲಾ ರೀತಿಯ ಅನುಕೂಲ ಈಗ ಇದೆ. ಇತ್ತೀಚಿನ ವರ್ಷ ಕೆಲ ವರ್ಷಗಳಲ್ಲಿ, ಬಹುಶಃ ಒಂದು 10 ವರ್ಷದಿಂದೀಚೆಗೆ 5 ವರ್ಷದಿಂದೀಚೆಗೆ ತುಂಬಾ ಅನುಕೂಲಗಳಿವೆ. ಕಾಲಮಿತಿಯಾಗಿದೆ, ಅವನಿಗೆ ಅವನ ಉದ್ಯೋಗವನ್ನು ಮಾಡಬಹುದು, ಅವನ ಕೃಷಿಯನ್ನು ನೋಡಿಕೊಳ್ಳಬಹುದು. ಸಂಜೆ 7 ಗಂಟೆಗೆ ಅಲ್ಲಿ ಯಕ್ಷಗಾನಕ್ಕೆ ತಲುಪಿದರೆ ಸಾಕು, ಅವನಲ್ಲಿ ಸ್ವತಃ ವಾಹನ ಇದೆ, ನಡ್ಕೊಂಡು ಹೋಗಬೇಕಾಗಿಲ್ಲ. ಎಲ್ಲಿ ಯಕ್ಷಗಾನ ಪ್ರದರ್ಶನ ಆಗ್ತದೆ ಅಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ಯಕ್ಷಗಾನ ಮುಗಿದ ಕೂಡಲೇ 11 ಗಂಟೆಗೆ ಅಲ್ಲಿ ಯಕ್ಷಗಾನವನ್ನು ಬಟ್ಟೆಗಳ ಚೂದು ಮನೆಗೆ ಬರುವುದು, ಸಂಪೂರ್ಣವಾಗಿ ಅವನು ಬೇರೆ ಇದರಲ್ಲಿ ತೊಡಸಿಕೊಳ್ಳಿಕ್ಕೆ ಆಗ್ತದೆ. ಒಬ್ಬ ಹವ್ಯಾಸಿ ಕಲಾವಿದನ, ಒಬ್ಬ ವೃತ್ತಿ ಕಲಾವಿದನಾಗಿದ್ದು ವೃತ್ತಿಯಲ್ಲಿದ್ದವನು ಕೂಡ ಕಲಾವಿದನಾಗಿ ಭಾಗವಹಿಸುವುದಕ್ಕೆ ಸಾಧ್ಯತೆ ಇದೆ. ಇವತ್ತು ಸರ್ಕಾರಿ ವೃತ್ತಿಯಲ್ಲಿ ಇದ್ರೂ ಕೂಡ ಅಥವಾ ಅನ್ಯ ಯಾವುದೇ ವೃತ್ತಿಯಲ್ಲಿದ್ದವನು ಕೂಡ ಕಲಾವಿದನಾಗಿ ರಾರಾಜಿಸುವುದಕ್ಕೆ ಸಾಧ್ಯ ಇದೆ. ಈಗ ಯಕ್ಷಗಾನದ ವೇಷಭೂಷಣಗಳಿಗೆ ಹೋಲಿಸಿ ನೋಡಿದರೆ ಈಗ ಹಿಂದಿಗೂ ಈಗಿನದಕ್ಕೂ ಸಾಕಷ್ಟು ವ್ಯತ್ಯಾಸ ಆಗಿದೆ ಅಂತ ಕೇಳಿದೀವಿ, ನಿಮ್ಮ ಗಮನಕ್ಕೆ ಬಂದಿದೆಯಾ? ಗಮನಕ್ಕೆ ಬಂದಿದೆ. ಆದರೆ ಈಗಿನ ಈ ಕಾಲಕ್ಕೆ ಸರಿಯಾಗಿ ಆ ರೀತಿಯ ವೇಷಭೂಷಣಗಳ ಮಾರ್ಪಾಡು ಅನಿವಾರ್ಯ. ಹಿಂದಿನ ಆ ವೇಷಭೂಷಣಗಳಿಗೂ ಈಗಿನ ವೇಷಭೂಷಣಗಳಿಗೂ ವ್ಯತ್ಯಾಸ ಕೆಲವೊಂದು ಕಾಣುತ್ತದೆ. ಆದರೆ ಹೆಚ್ಚಿನ ವ್ಯತ್ಯಾಸ, ಸಂಪ್ರದಾಯಬದ್ಧವಾದಂತಹ ಯಾವುದೇ ವ್ಯತ್ಯಾಸಗಳು ಕಾಣುತ್ತಾ ಇಲ್ಲ. ಕೆಲವೊಂದು ವ್ಯತ್ಯಾಸ ಅದು ಆಗಬೇಕಾದ್ದು, ಆದದ್ದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ನೀವು ಧರಿಸುವಂತ ಅಂದ್ರೆ ನೀವು ಹಾಕಿರುವಂತಹ ವೇಷಗಳು ಕೆಲವನ್ನ ಒಂದು ಉದಾಹರಣೆ, ನಿಮ್ಗೆ ಹೆಚ್ಚು ಆಸಕ್ತಿ ಇರುವಂತಹ ವಿಷಯಗಳು, ಪಾತ್ರಗಳು? ಬಹುಶಃ ಸುಮಾರು 55 ವರ್ಷಗಳಿಂದ ನಾನೊಬ್ಬ ಯಕ್ಷಗಾನದಲ್ಲಿ ವೇಷ ಮಾಡುತ್ತಾ ಬಂದಂತಹ ಒಬ್ಬ ಹವ್ಯಾಸಿ ಕಲಾವಿದ. 14ನೇ ವರ್ಷದಲ್ಲಿ ದೇವಿ ಮಹಾತ್ಮೆಯಲ್ಲಿ ಸುಪಾರ್ಶ್ವಕನಾಗಿ ನನ್ನ ಮೊದಲ ಯಕ್ಷಗಾನ ರಂಗ ಪ್ರವೇಶ. ಅದರ ನಂತರ ಹೆಚ್ಚು ನನಗೆ ಜನಮನ್ನಣೆಯನ್ನು ಕೊಟ್ಟದ್ದು ಭಾರ್ಗವ ಮತ್ತು ಅಯ್ಯಪ್ಪ. ಬಹುಶಃ ಆ ಸಂದರ್ಭದಲ್ಲಿ ಸುಮಾರು 25-30 ವರ್ಷಗಳ ಹಿಂದೆ ಒಂದು 150-200 ಗಿರಿಕಿ ನಾನು ಹುಡಿತಿದ್ದೆ ಆ ಸಂದರ್ಭದಲ್ಲಿ. ಹವ್ಯಾಸಿ ಕ್ಷೇತ್ರದಲ್ಲಿ ಬಹುಶಃ ಪ್ರಥಮ ಶ್ರೇಣಿಯಲ್ಲಿ ಅಂತ ಕೆಲವರು ಹೇಳ್ತಾರೆ, ಆಗಿನವರು ಈಗ ಹೇಳ್ತಾ ಇದ್ದಾರೆ. ಹಾಗಾಗಿ ಭಾರ್ಗವ ಮತ್ತೆ ಅಯ್ಯಪ್ಪನಿಗೆ ಹೆಸರು ತಂದುಕೊಟ್ಟದ್ದು. ನಂತರ ಎಲ್ಲ ಶ್ವೇತಕುಮಾರ್ ಇರಬಹುದು, ಅಭಿಮನ್ಯು ಇರಬಹುದು, ಬಬ್ರುವಾಹನ ಇರಬಹುದು, ರಾಮ ಇರಬಹುದು, ಲಕ್ಷ್ಮಣ ಇರಬಹುದು, ಕೃಷ್ಣ ಇರಬಹುದು, ಎಲ್ಲ ರೀತಿಯ ಪಾತ್ರಗಳನ್ನು ಮಾಡಿದ್ದೇನೆ. ಸ್ತ್ರೀ ಪಾತ್ರ ಕೂಡ ಮಾಡಿದ್ದೇನೆ, ಗೌರಿ ಚಂಡಮುಂಡರು ಮಾಡಿದ್ದೇನೆ, ಎಲ್ಲ ರೀತಿಯ ಪಾತ್ರಗಳು. ನಾನು ಸ್ತ್ರೀವೇಷವನ್ನು ಕೂಡ ಮಾಡಿದ್ದೇನೆ, ಅದೇ ಗೌರಿ ಮತ್ತೆ ಪ್ರಮೀಳೆ ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದೇನೆ. ತುಳು ಯಕ್ಷಗಾನದಲ್ಲಿ ಪುಂಡುವೇಷ ಕೆಲವು ಒಂದು ಡೈಲಾಗ್ಗಳು ಅಥವಾ ಒಂದು ಸಂವಾದಕ ಇದನ್ನ ನೆನಪಿಸಿಕೊಳ್ಳಬಹುದು? ನೆನಪಿಸಿಕೊಳ್ಳುವುದು ಅಂತ ಹೇಳಿದ್ರೆ ಹೆಚ್ಚು ಇಷ್ಟವಾದಂತ ಹೇಳಿದ್ರೆ ನನಗೆ ಭಾರ್ಗವನ ಪಾತ್ರದಲ್ಲಿ ಆ ಭಾವನೆಗೆ ಹೆಚ್ಚು ಒತ್ತು ಇದ್ದ ಕಾರಣ, ಜನರಿಂದ ನಾನು ಜನಮನ್ನೆಯನ್ನು ಗಳಿಸೋಕೆ ಕಾರಣ, ತನ್ನ ಪತ್ನಿಯಾದಂತಹ ರೇಣುಕೆಯಲ್ಲಿ ಸಂಶಯಗೊಂಡಂತಹ ಜಮದಗ್ನಿ ತನ್ನ ಐವರು ಮಕ್ಕಳಲ್ಲಿ ಕೊನೆಯವನಾದಂತಹ ರಾಮನನ್ನು ದೀರ್ಘಸ್ವರದಲ್ಲಿ ಕರೆಯುತ್ತಾನೆ, ತಾಯಿಯ ತಲೆಕಡಿ ಅಂತ ಹೇಳ್ತಾನೆ. ಆ ತಲೆಕಡಿಯುವಂತಹ ಸಂದರ್ಭದಲ್ಲಿ ಆ ಜನನೆಯನ್ನು ಕಂಡು ನಾನು ರೋಧಿಸುವಂತಹ ಒಂದು ಸನ್ನಿವೇಶದಿಂದ ಅನೇಕ ಸಭೆಗಳಲ್ಲಿ ನಾನು ನೋಡಿದ್ದೇನೆ, ಸ್ತ್ರೀಯರು ಬಂದು ಅತ್ತುಕೊಂಡು ಅಣ್ಣ ತಲೆ ಕಡಿಬೇಡಿ ಅಂತ ಹೇಳಿದ್ದು ನನ್ನ ರಂಗಸ್ಥಳಕ್ಕೆ ಬಂದು ಹೇಳಿದಂತಹ ಉದಾಹರಣೆ ಇದೆ. ಅನೇಕ ಕಡೆ ನೋಟಿನ ಮಾಲೆಯನ್ನು ಕೂಡ ಹಾಕಿದ್ದು ನೆನಪಿದೆ. ಆ ಸಂದರ್ಭದಲ್ಲಿ ರೋಷಾವೇಶನಾಗಿ ಒಂದು ಉದಾಹರಣೆ ಹೇಳುತ್ತಿದ್ದೇನೆ. ನಾನೀಗ ಭಾರ್ಗವನಾಗಿ ಹೇಳುತ್ತಿದ್ದರೆ, ತಾಯಿಯ ತಲೆಯನ್ನು ಕಡಿಯುವುದಕ್ಕಾಗಿ ಜಮದಗ್ನಿ ರೋಷಾವೇಶನಾಗಿ ಕರೆಯುತ್ತಾನೆ, ಮಗನೇ ರಾಮ ಬಾ ಬಾ ಬಾ ಅಂತ ಹೇಳಿ. ಆಗ ಭಾರ್ಗವನ ಪ್ರವೇಶ ಆಗ್ತದೆ. ವಿಘ್ನೇಶ್ವರನಲ್ಲಿ ಪರಶು ವಿದ್ಯೆಯನ್ನು ಕಲಿಯುತ್ತಿರುವ ಸಂದರ್ಭ, ಮಗನೇ ರಾಮ ಬಾ ಬಾ ಬಾರೆಂಬ ದೀರ್ಘಸ್ವರವೊಂದು ಕೇಳಿಸಿತು. ಬಂದು ಓಡೋಡಿ ಬಂದು ನೋಡುವೆನೇ, ಒಂದೆಡೆಯಲ್ಲಿ ಸತ್ತು ಬಿದ್ದಿರುವ ನನ್ನ ಅಣ್ಣಂದಿರು, ಇನ್ನೊಂದೆಡೆಯಲ್ಲಿ ಮಮ್ಮಲ ಮರುಗುತ್ತಿರುವ ನನ್ನ ಜನನಿ, ಹೀಗೆ ನೋಡುವೆನೆ ಕೋಲ ಭೈರವನಂತೆ ರೌದ್ರಾವೇಶದಿಂದ ಕೋಪಾವಿಷ್ಠರಾಗಿ ನಡುಗುತ್ತಿರುವ ಜನಕ. ಅಪ್ಪ, ಈ ರೀತಿಯ ರುದ್ರ ಭೀಕರ ಸನ್ನಿವೇಶಕ್ಕೆ ಏನು ಕಾರಣ? ಯಾರಿಂದ, ಯಾಕಾಗಿ, ಯಾವಾಗ, ಏನು ನಡೆಯಿತು ತಿಳಿಸಿ. ಬಹಳ ಒಳ್ಳೆಯ ಒಂದು ಡೈಲಾಗ್ ಅನ್ನು ಹೇಳಿದ್ರಿ ಗೋಪಾಲಕೃಷ್ಣ ಅವರೇ. ಈಗಲೂ ಕೂಡ ನೀವು ಹವ್ಯಾಸಿ ಯಕ್ಷಗಾನ ಕಲಾವಿದರಾಗಿ ಮುಂದುವರಿತಾ ಇದ್ದೀರಿ, ಇದರ ಜೊತೆಗೆ ಒಂದಷ್ಟು ಸಾಮಾಜಿಕ ಚಟುವಟಿಕೆಯಲ್ಲಿ, ಒಂದು ಸಮಾಜ ಸೇವೆಯಲ್ಲೂ ಕೂಡ ನೀವು ತೊಡಗಿಸಿಕೊಂಡಿದ್ದೀರಿ ಅಂತ ಕೇಳಿದ್ವಿ, ಈ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ. ಸಮಾಜ ಸೇವೆ ಅದೇ ಒಂದು ಸೊಸೈಟಿಯ ಮೂಲಕವಾಗಿ ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕನಾಗಿ ಸುಮಾರು 20 ವರ್ಷ ಕೆಲಸ ಮಾಡಿದ್ದೆ. ನಾನು ಸಣ್ಣ ಪ್ರಾಯದಲ್ಲಿ 24ನೇ ವರ್ಷ ಪ್ರಾಯದಲ್ಲಿ ಒಮ್ಮೆ 2 ವರ್ಷ ಪ್ರೆಸಿಡೆಂಟ್ ಆಗಿದ್ದೆ. ತದನಂತರ ಮೊನ್ನೆ 14, 15, 16, 16, 17 ಮೂರು ವರ್ಷ ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುವಂತಹ ಒಂದು ಸೌಭಾಗ್ಯ ನನ್ನ ಪಾಲಿಗೆ ಬಂತು. ಸುಮಾರು 93 ವರ್ಷಗಳ ಇತಿಹಾಸ ಇರುವಂತಹ ನಮ್ಮ ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದಲ್ಲಿ ಯಾವತ್ತೂ ಕೂಡ ಸಿ ಗ್ರೇಡ್ ಬಿ ಗ್ರೇಡ್ ಇತ್ತು. ಪ್ರಥಮ ಬಾರಿಗೆ ಎ ಗ್ರೇಡ್ ಬಂದದ್ದು ನಾನು ಅಧ್ಯಕ್ಷನಾದ ಮೇಲೆ. ಅದು ಈಗ ನಿರಂತರವಾಗಿ 7 ವರ್ಷದಿಂದ ಬರ್ತಾ ಇದೆ. ಅದೇ ರೀತಿ ಪ್ರಥಮವಾಗಿ ಸಾಲ ವಸೂಲಾತಿ 100% ಸಾಲ ವಸೂಲಾತಿ ಆದದ್ದು ನಾನು ಅಧ್ಯಕ್ಷನಾದ ಮೇಲೆ. ಅದು ಈಗ ನಿರಂತರವಾಗಿ ಕೆಲವು ವರ್ಷ ಬಾಕಿ ಆದರೂ ಕೂಡ ಈಗ ಅದು ನಡೆಯುತ್ತಾ ಬಂದಿದೆ. ಹಾಗೆ ಆ ರೀತಿ ಆ ಸೇವೆ. ಇನ್ನೊಂದು, ನಾನು ನಮ್ಮಲ್ಲಿ ಕೆಲವು ವರ್ಷದಿಂದ ಊರ ಗೌಡ್ರು ಅಂತ ಇಲ್ಲ, ಹಾಗಾಗಿ ಗೌಡತಿಗೆ ಮಾಡಿ ಕೂಡ ನಾನು ಕೆಲವು ಕಡೆಗಳಲ್ಲಿ ಹೋಗ್ತಾ ಇದ್ದೇನೆ. ಮತ್ತೆ ಒಕ್ಕಲಿಗ ಗೌಡ ಸಂಘದಲ್ಲಿ ಸುಮಾರು 20 ವರ್ಷಗಳಿಂದ ನಾನು ಸದಸ್ಯನಾಗಿ ದುಡಿಯುತ್ತಾ ಇದ್ದೇನೆ. ಅಲ್ಲಿ ನಮ್ಮ ಕಟ್ಟಡ ಸಮಿತಿಯಲ್ಲಿದ್ದೆ, ನಂತರ ಈಗ ನಮ್ಮ ಸವಣೂರ ವಲಯ ಉಸ್ತುವಾರಿ ಕಾರ್ಯನಿರ್ವಹಿಸಿದ್ದೇನೆ. ಮತ್ತೆ ಸ್ವಸಹಾಯ ಸಂಘಗಳನ್ನು ರಚಿಸುವಲ್ಲಿ ನಾನು ಹೆಚ್ಚಿನ ಪ್ರಮುಖ ಪಾತ್ರವನ್ನು ವಹಿಸ್ತಾ ಬಂದಿದ್ದೇನೆ. ಸಮಾಜ ಸೇವೆಯಲ್ಲಿ ಮತ್ತೆ ಧಾರ್ಮಿಕ ಕ್ಷೇತ್ರದಲ್ಲಿ ನಮ್ಮ ಕಪಿಲೇಶ್ವರ ದೇವಸ್ಥಾನದ ಮುಕ್ತೇಶ್ವರನಾಗಿದ್ದೆ, ಕಾಸ್ಪಾಡಿ ಇರುವಿರುಳ್ಳಾಗುಲ ದೇವಸ್ಥಾನದ ಮುಕ್ತೇಶ್ವರನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮರಕ್ಕಡ ಉಳ್ಳಾಕಲು ಮತ್ತು ಶಿರಾಡಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷನಾಗಿ 2 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮಲ್ಲಿ ಮಾರಿಯಮ್ಮ ದೇವಸ್ಥಾನ ಅಂತ ಉಂಟು, ಆ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷನಾಗಿಯೂ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ನನ್ನದಾದಂತಹ ಕೈಲಾದಂತಹ ಸೇವೆಯನ್ನು ಮಾಡೋದಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ ಮತ್ತು ಅದರಲ್ಲಿ ಪ್ರವೃತ್ತನಾಗಿದ್ದೇನೆ ಸರ್. ಜೊತೆಗೆ ಕೃಷಿಯಲ್ಲಿಯೂ ಕೂಡ ನೇರವಾಗಿ ನೀವು ತೊಡಗಿಸಿಕೊಂಡಿದ್ದೀರಿ, ನಿಮ್ಮ ಕೃಷಿ ಅನುಭವದ ಬಗ್ಗೆ ಹೇಳಿ. ಕೃಷಿಯಲ್ಲಿ ಅಂತ ಹೇಳಿದ್ರೆ ನಾನು ಬಹುಶಃ ಶಾಲೆ ಬಿಟ್ಟ ನಂತರ ಒಬ್ಬನೇ ಮಗನಾದ ಕಾರಣ ಕೃಷಿಯಲ್ಲಿ ತೊಡಗಿಸಿಕೊಳ್ಬೇಕಾದಂತ ಅನಿವಾರ್ಯತೆ ನನ್ನ ಪಾಲಿಗೆ ಬಂತು. ಹಾಗಾಗಿ ತಂದೆಯವರಿದ್ದರು, ಅವರ ಕಾಲ ನಂತರ ನಾನು ಕೃಷಿಯಲ್ಲಿ ಹೆಚ್ಚಿನ ಆಸಕ್ತಿಯಲ್ಲಿ ತೊಡಗಿಸಿಕೊಂಡೆ. ಹೆಚ್ಚೇನು ಕೃಷಿ ಇಲ್ಲ, ಒಂದು 10-15 ಎಕರೆ ಜಾಗ ಉಂಟು ನಮಗೆ. ಒಂದು 5 ಎಕರೆಯಲ್ಲಿ ತೋಟ ಉಂಟು, ಒಂದು 5 ಎಕರೆಯಲ್ಲಿ ಕಂಗು ಮತ್ತು ಒಂದು 5 ಎಕರೆಯಲ್ಲಿ ತೆಂಗಿನ ತೋಟ. ಅದೇನು ಆಧುನಿಕ ಕೃಷಿ ಪದ್ಧತಿಯ ಹಾಗೆ ಮಾಡಿದ್ದಲ್ಲ, ನಮ್ದೆಲ್ಲ ಲೋಕಲ್ ತಳಿಗಳು. ಲೋಕಲ್ ಅಂದ್ರೆ ಮಂಗಳ ಇತ್ಯಾದಿ ಇದೆ, ಮತ್ತೆ CPCR ಎಂದಂತಹ ಕೆಲವು ತೆಂಗಿನ ಮರಗಳಿವೆ. ಅಂತೂ 15,000-20,000 ತೆಂಗಿನ ತೆಂಗು ಬೆಳೆ ಬರ್ತಾ ಇದೆ, ಕಾಯಿ ಬರ್ತಾ ಇದೆ. ಅಡಿಕೆ ಹಸಿ 1,000-2,000 ಗಿಡ ಇಟ್ಟಿದ್ದೇನೆ. ಎಲ್ಲ ಯಥಾಸ್ಥಿತಿಯಲ್ಲಿ ನೋಡಿಕೊಂಡು ಬರ್ತಾ ಇದ್ದೇನೆ. ಆದ್ರೆ ಇನ್ನು ಮುಂದಕ್ಕೆ ನನ್ನ ಮಗ ಕೂಡ, ನನ್ನ ಮಗ ಇಂಜಿನಿಯರ್ ಆಗಿದ್ದಾನೆ, ನನ್ನ ಸೊಸೆ ಇಂಜಿನಿಯರ್ ಆಗಿದ್ದಾಳೆ, ನನ್ನ ಮಗಳು ಅವಳು ಉಪನ್ಯಾಸಕಿ ಆಗಿದ್ದಾಳೆ ಅಲಂಕಾರ ಕಾಲೇಜಿನಲ್ಲಿ. ಹಾಗಾಗಿ ಮಕ್ಕಳು ವಿದ್ಯಾವಂತರಿದ್ದಾರೆ, ಇಬ್ಬರು ಮೊಮ್ಮಕ್ಕಳು ನನಗೆ, ಒಂದು ಗಂಡು ಒಂದು ಹೆಣ್ಣು. ಹಾಗೆ ಈ ಕೃಷಿಯಲ್ಲಿ ಅವರಿಗೂ ಆಸಕ್ತಿ ಇರೋ ಕಾರಣ, ನನ್ನ ಮಗನಿಗೂ ಆಸಕ್ತಿ ಇರೋ ಕಾರಣ, ಈಗ ಪುನಃ ಒಂದು 5 ಎಕರೆಯಲ್ಲಿ ಒಂದು 300 ಅಂಡಮಾನ್ T2T ತೆಂಗಿನ ಸಸಿಯನ್ನು ಒಂದು ಆಧುನಿಕ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಎಲ್ಲ ತಟ್ಟು ಮಾಡಿಕೊಂಡು ಈಗ ಈ ವರ್ಷ ನಾವು ಅದಕ್ಕೆ ಮಾಡೋದಕ್ಕೆ ಮುಂದೆ ಆಗಿದ್ದೇವೆ. ಅದೇ ರೀತಿ ಈಗ ಫ್ರೂಟ್ಸಿನ ಬಗ್ಗೆ ಕೂಡ ಅವರಿಗೆ ಬೇಕಾದಷ್ಟು ಹಣ್ಣಿನ ಗಿಡಗಳು, ರಾಮ್ಬುಟಾನ್ ಇರ್ಬೋದು, ಲಕ್ಷ್ಮಣ ಫಲ ಇರ್ಬೋದು, ಜಾಯಿಕಾಯಿ, ನೆಲ್ಲಿಕಾಯಿ, ಎಲ್ಲ ನೆಲ್ಲಿಕಾಯಿ ಇತ್ಯಾದಿ ಎಲ್ಲ ಫ್ರೂಟ್ಸ್ ಕೂಡ ನಮ್ಮಲ್ಲಿದೆ. ಅದನ್ನು ಕೂಡ ಬೆಳೆಸುವಲ್ಲಿ ನಾವು ಆಸಕ್ತರಾಗಿದ್ದೆ. ಈಗ ಸಾಮಾನ್ಯವಾಗಿ ಹಣ್ಣಿನ ಗಿಡಗಳನ್ನ ಬೆಳೆಯುವಂತ ರೈತರು ಹೇಳುವಂತಹದ್ದು, ಕಾಡು ಪ್ರಾಣಿಗಳ ಒಂದು ಹಾವಳಿ ಇದೆ, ಮಂಗಗಳ ಹಾವಳಿ ಇದೆ, ಹಂದಿಗಳ ಹಾವಳಿ, ನವಿಲಿರಬಹುದು, ಇಂಥವುಗಳ ಹಾವಳಿ ಜಾಸ್ತಿ ಆಗಿದೆ ಅಂತ ಹೇಳಿ. ನಿಮ್ಮ ಒಂದು ಕೃಷಿ ಜಮೀನು ಸುತ್ತಮುತ್ತ ಹೇಗುಂಟು ಪರಿಸ್ಥಿತಿ? ಸರ್, ನಮ್ಮ ದೇವರದಿಂದ ಏನಾಗಿದೆ ಅಂತ ಹೇಳಿದ್ರೆ, ಹೆಚ್ಚಿನ ಕಡೆಯಲ್ಲಿ ಮಂಗಗಳ ಹಾವಳಿ ಇದೆ. ನಮ್ಮಲ್ಲಿಗೆ ಮಂಗಗಳ ಹಾವಳಿ ಅಷ್ಟಾಗಿ ಇಲ್ಲ, ಹಾಗಾಗಿ ಅದರ ಬಗ್ಗೆ ನನಗೇನು ಹೆಚ್ಚು ನಷ್ಟ ಅನುಭವಿಸ್ತಾ ಇಲ್ಲ. ಸುತ್ತಮುತ್ತ ಕಾಡಿದೆ, ಸುತ್ತಮುತ್ತ ಕಾಡಿದೆ. ಅದೇ ರೀತಿ ನಮ್ಮ ಜಮೀನಿನ ಸುತ್ತ ಡಾಮರ್ ರಸ್ತೆ ಹಾದು ಹೋಗ್ತಾ ಇದೆ, ಹಾಗಾಗಿ ವಾಹನಗಳೆಲ್ಲ ಓಡಾಡುತ್ತಿರೋದ್ರಿಂದ, ಮತ್ತೆ ನಮ್ಮ ಮನೆಯ ಸುತ್ತ ಬೇರೆ ಬೇರೆ ಮನೆಗಳಿವೆ, ಹಾಗಾಗಿ ನಮ್ಮಲ್ಲಿಗೆ ಸ್ವಲ್ಪ ಕಾಡು ಪ್ರಾಣಿಗಳ ಹಾವಳಿ ಕಡಿಮೆ ಅಂತ ಹೇಳ್ಬಹುದು. ಈ ಹಣ್ಣಿನ ಕೃಷಿಯ ಅನುಭವದ ಬಗ್ಗೆ ಹೇಳಿದ ರಂಬೂಟಾನ್ ಆಗ್ಬಹುದು ಅಥವಾ ಬೇರೆ ಬೇರೆ ಚಪ್ಪಡಕ್ ಅಂತ ಬೇರೆ ಬೇರೆ ಹಣ್ಣಿನ ಗಿಡ, ವಿದೇಶಿ ಹಣ್ಣಿನ ಗಿಡಗಳನ್ನು ಕೂಡ ನೀವು ಹಾಕೊಂಡಿದ್ರಿ, ಈಗಾಗಲೇ ಫಸಲು ನೀಡ್ತಾ ಇದೆಯಾ? ಫಸಲು ಈಗ ರಾಂಬೂಟಾನ್ ಒಂದು 5 ವರ್ಷ ಆಯ್ತು. ರಾಂಬೂಟಾನ್ ಆರೋಗ್ಯಕ್ಕೆ ಬಾರಿ ಒಳ್ಳೆಯದು. ಅದರ ಬಗ್ಗೆ ನಾನು ನಿಮ್ಗೇನು ಹೆಚ್ಚಾಗಿ ಹೇಳಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿರುವಂತ ವಿಷಯ. ರಾಂಬೂಟಾನ್ ಇನ್ನೂ ಹೆಚ್ಚಿನ ಗಿಡಗಳು ನೆಡಬೇಕು ಅಂತ ಇದ್ದೇನೆ. ರಾಂಬೂಟಾನ್ ಇದೆ, ಮತ್ತೆ ನೇರಳೆ, ಬನ್ನೇರಳೆ, ಮ್ಯಾಂಗೋಸ್ಟನ್ ಇದೆಲ್ಲ ಲಕ್ಷ್ಮಣ ಫಲ ಉಂಟು, ಅದು ಕೂಡ ಆರೋಗ್ಯಕ್ಕೆ ಬಾರಿ ಒಳ್ಳೆಯದು. ಅದು ಒಂದು 5-6 ಮರ ಉಂಟು ಅಷ್ಟೇ. ರಾಂಬೂಟಾನ್ ಏನು ಜಾಸ್ತಿ ಮಾಡಬೇಕು ಅಂತಂದ್ರು, ಮತ್ತೆ ಎಲ್ಲ ಕೆಲವೇ ಕೆಲವು ಮರಗಳು ಅಂದ್ರೆ ಕೇವಲ ನಮಗೆ ತಿನ್ನುವುದಕ್ಕೆ ಮತ್ತು ಜನರಿಗೆ ಮಾದರಿಯಾಗಿ ಹೇಳುವುದಕ್ಕೆ ಬೇಕಾಗಿ ಪಿಷ್ಟ, ನೀಲಂ, ತೋತಾಪುರಿ, ಜಾಯಿಕಾಯಿ, ಮತ್ತೆ ಜಗೋಟಕ ಅಂದ್ರೆ ವಿರಾಕುಲು ಫ್ರೂಟ್ ಉಂಟು, ಮತ್ತೆ ಸ್ಟಾರ್ ಫ್ರೂಟ್, ಬಹಳ ಒಳ್ಳೆ ಹಣ್ಣು ಸರ್ ಅದು. ಅದೇ ರೀತಿ ಮತ್ತೆ ಬಾಕಿ ಎಲ್ಲ ಉಂಟಲ್ಲ ನಮ್ಮಲ್ಲಿ, ಚಿಕ್ಕು, ಮಾವು, ನೇರಳೆ, ಬೇರಳೆ, ಮತ್ತೆ ಗಮ್ಲೆ, ಸರಸು, ಅದೆಲ್ಲ ಉಂಟು. ಅದೇನು ಎಲ್ಲ ಮನೆಯಲ್ಲಿ ಉಂಟು. ಈಗ ಈ ಎಲ್ಲ ಹಣ್ಣಿನ ಗಿಡಗಳನ್ನು ಕೂಡ ನೀವು ಅಂದ್ರೆ ಹಣ್ಣುಗಳನ್ನು ನೀವು ಮನೆಯ ಉಪಯೋಗಕ್ಕೆ ಬಳಸ್ತಾ ಇದ್ರಿ? ಮನೆಯ ಉಪಯೋಗಕ್ಕೆ ಬಳಸ್ತಾ ಇದೆ, ಮತ್ತು ನನ್ನ ಎಲ್ಲ ಪರಿಸರದ ಸ್ನೇಹಿತರಿಗೆ ಕೊಡೋದಕ್ಕಾಗಿ ಮಾರಾಟ ಮಾಡಲಿಲ್ಲ ಅಷ್ಟರಿಗೆ, ಎಲ್ಲ ಪರಿಸರ ಸ್ನೇಹಿತರಿಗೆ ಕೊಡ್ತಾ ಇದ್ದೇವೆ ನಾವು. ಅಡಿಕೆ, ತೆಂಗು ಇಂತಹ ಬೆಳೆಗಳಿಗೆ ಗೊಬ್ಬರದ ಒಂದು ಪೂರೈಕೆ ಎಲ್ಲ ಹೇಗೆ? ನಾವು ಹೆಚ್ಚಾಗಿ ವರ್ಷಂ ಪ್ರತಿ ರಾಸಾಯನಿಕವನ್ನೇ ಬಳಸ್ತಾ ಇಲ್ಲ. ಈ ವರ್ಷ ನಾವು NPK ಒಂದು 1/4 kg ಒಂದು ಅಡಿಕೆಗೆ ಕೊಟ್ಟರೆ, ಬರೋ ವರ್ಷ ಆಡಿನ ಹಿಕ್ಕೆ ಮತ್ತೆ ಸೊಪ್ಪು ಹಾಕಿ ದ್ರವ ರೂಪದಲ್ಲಿ ಕೊಡುವಂತ ಒಂದು ರಾಸಾಯನಿಕವನ್ನು ಆ ರೀತಿ ಮಾಡ್ತೇವೆ. ಮತ್ತೊಂದು ವರ್ಷ ಅದನ್ನು ಚೇಂಜ್ ಮಾಡ್ತೇವೆ ನಾವು, ಬೇರೆ ಬೇರೆ ರೀತಿಯಲ್ಲಿ ರಾಸಾಯನಿಕವನ್ನು ವಿಂಗಡಿಸಿ ಕೊಡ್ತೇವೆ. ಹಾಗೆ ಇದಕ್ಕೆ ಇದರ ಉದ್ದೇಶ ಏನು? ವಿಂಗಡಿಸಿ ಕೊಡೋದ್ರ ಉದ್ದೇಶ ಅಂದ್ರೆ, ಅದೇ ಎಲ್ಲರೂ ಹೇಳ್ತಾ ಇದ್ದಾರಲ್ಲ, ಈಗ ರಾಸಾಯನಿಕವನ್ನೇ ಬಳಸಿದರೆ ಮಣ್ಣಿನ ಫಲವತ್ತತೆ ಹೋಗ್ತದೆ, ಅದೆಲ್ಲ ಹಾಳಾಗ್ತದೆ ಅಂತ ಹೇಳಿ, ಹಾಗಾಗಿ ನಾವು ಅದನ್ನು ಹಾಗೆ ಮಾಡ್ತಾ ಇದ್ದೇವೆ. ಆದ್ರೆ ನನಗೆ ಗೊತ್ತಿದ್ದ ಹಾಗೆ, ಈಗ ರಾಸಾಯನಿಕವನ್ನೇ ಬಳಸಿದವರು ಕೂಡ ಇಳುವರಿ ಕಡಿಮೆ ಆದದ್ದು ನನಗೇನು ಗೊತ್ತಾಗುದಿಲ್ಲ. ಇತ್ತೀಚಿನ ಒಂದು 25 ಅನುಭವದಲ್ಲಿ ರಾಸಾಯನಿಕದಲ್ಲಿಯೇ ತೋಟ ಮಾಡಿದವರು ಕೂಡ ಇಳುವರಿ ಕಡಿಮೆ ಆದದ್ದು ನಾನು ನೋಡಿಲ್ಲ. ನಮ್ಮ ಹತ್ತಿರದಲ್ಲಿ ತುಂಬಾ ಜನ ಈಗ ರಾಸಾಯನಿಕವನ್ನೇ ಬಳಸ್ತಾ ಇದ್ದಾರೆ. ಇಲ್ಲ, ಬಹುಶಃ ಅಡಿಕೆಗೆ 500 ಇರುವಾಗ ಈ ರಾಸಾಯನಿಕದ ಬಗ್ಗೆ ಹೆಚ್ಚು ಯೋಚನೆ ಮಾಡುವುದಿಲ್ಲ, ಒಟ್ಟು ಈಲ್ಡ್ ಬರಬೇಕು, ಈಲ್ಡ್ ಬರಬೇಕು ಅಂತ. ಹೌದು ಸರ್, ಈಗ ದೇವರದಿಂದ ಅಡಿಕೆ ದರ ಇದ್ದ ಕಾರಣ ಕೃಷಿಕರಿಗೆ ಬದುಕು. ನಿಮ್ಮ ನಿರೀಕ್ಷೆ ಬಹುಶಃ 500 ಎಷ್ಟೇ ಇರಲಿ ಅಂತ? ಖಂಡಿತ, ನನ್ನ ನಿರೀಕ್ಷೆ ಅಲ್ಲ, ಎಲ್ಲ ಅಡಿಕೆ ಕೃಷಿಕರ ನಿರೀಕ್ಷೆ 500 ಇರಲಿ ಅಂತಲೇ. ಅದು ಕುಸಿತ ಆಗುವ ಸಾಧ್ಯತೆಯೂ ಕೂಡ ಇರ್ತದೆ. ಕುಸಿತ ಆದ್ರೆ ನಾವು ಅನುಭವಿಸಲೇಬೇಕು, ಆ ವಿಷಯ ಅಲ್ಲ, ಆದ್ರೂ ಕೂಡ ಇದ್ರೆ ಒಳ್ಳೇದು. ಆದ್ರೆ ಈಗಿನ ಅದಕ್ಕೆ ಸರಿಯಾಗಿ ಈ ದರಕ್ಕೆ ಅನುಸಾರವಾಗಿ ಕೂಲಿಯ ಮಜೂರಿ ಆಗಿದೆ, ಎಲ್ಲ ರೀತಿಯಲ್ಲಿ ಕೂಡ ದರ ಗೊತ್ತುಂಟಲ್ಲ. ಈಗಿನ ಈ ನಮ್ಮ ಜೀವನ ನಿರ್ವಹಣೆ ಹೇಗೆ ಅಂತೇಳಿ ಎಲ್ಲ ಸಾಮಗ್ರಿಗಳ ದರ ಏರಿಕೆ ಆಗಿದೆ. ಈಗ ತೆಂಗನ್ನು ಎಳನೀರಿಗಾಗಿ ಬೆಳೆಯುವಂತಹದ್ದು, ಜೊತೆಗೆ ಕೊಬ್ಬರಿ ಮಾಡುವಂತಹದ್ದು, ಅಥವಾ ಹಸಿ ತೆಂಗಿನಕಾಯಿಯನ್ನ ಮಾರಾಟ ಮಾಡುವಂತಹದ್ದು, ಯಾವುದು ಒಳ್ಳೇದು ಅಂತ ಹೇಳ್ತೀರಿ ನೀವು? ನನ್ನ ಅಭಿಪ್ರಾಯದಲ್ಲಿ ತೆಂಗನ್ನು ಆಗಿಂದಾಗಲೇ ಮರದಿಂದ ಕಿತ್ತು 10-15 ಒಳಗೆ ಕೊಡೋದೇ ಒಳ್ಳೇದು. ಕಾಯಿಯಾಗಿ ಕೊಡೋದು ಒಳ್ಳೇದು. ಈಗ ಕೊಬ್ಬರಿಯಾಗಿಯೋ ಅಥವಾ ಎಣ್ಣೆಯಾಗಿ ಕೊಡಬೇಕು, ಕೊಬ್ಬರಿ ಕೊಡಬಹುದು, ಸ್ವಲ್ಪ ದರ ಜಾಸ್ತಿ ಇರ್ತದೆ. ಆದ್ರೆ ಅದನ್ನಷ್ಟೇ ನಾವು ಶ್ರಮ ಉಂಟು, ಮತ್ತೆ ಅದನ್ನು ಕಾಯ್ಬೇಕು ನಾವು, ಅದನ್ನು ಬಿಸಿಲಿಗೆ ಒಣಗಿಸಲಿಕ್ಕೆ ಬೇರೆ ಬೇರೆ ರೀತಿಯಲ್ಲೆಲ್ಲ ಕಷ್ಟ ಉಂಟದ್ದು, ವ್ಯವಸ್ಥೆ ಬೇಕು. ಅದನ್ನು ದಿನಂಪ್ರತಿ ತೆಗೆಯುವುದು, ಈ ಮಳೆ ಅದು ಇದು ಮತ್ತೆ ಬಿಟ್ಟು ಹೋಗುವಂತದ್ದೆಲ್ಲ ಕಷ್ಟ. ಅದು ಅದೇ ಒಳ್ಳೇದು, ಕಾಯನ್ನು ಮಾರೋದೇ ಒಳ್ಳೇದು ಅಂತ. ಸಿಯಾಳ ಕೂಡ ನಮ್ಮಲ್ಲಿ ಅಷ್ಟೊಂದು ಅದು ಒಳ್ಳೆ ಲಕ್ಷಣ ಅಲ್ಲ, ಅದು ಸಿಯಾಳ ತೆಗಿಬಾರ್ದು. ನನ್ನ ಅಭಿಪ್ರಾಯದಲ್ಲಿ ತೆಂಗಿನಕಾಯಿ ಕೊಡೋದೇ ಒಳ್ಳೇದು. ಗೋಪಾಲಕೃಷ್ಣ ಗೌಡ ಅವರಿಗೆ ಬೇರೆ ಬೇರೆ ಪ್ರಶಸ್ತಿಯನ್ನು ಕೂಡ ನೀವು ಪಡ್ಕೊಂಡಿದ್ರಿ, ನಿಮ್ಮ ಯಕ್ಷಗಾನದ ಸೇವೆಗಾಗ್ಬೋದು ಅಥವಾ ಸಮಾಜ ಸೇವೆಗಾಗ್ಬೋದು, ಇದರ ಒಂದು ಪರಿಚಯ ಮಾಡಿಕೊಡಿ. ಯಕ್ಷಗಾನದ ಬಗ್ಗೆ ನಮ್ಮ DCC ಬ್ಯಾಂಕಿನ ಅಧ್ಯಕ್ಷರಾದಂತಹ ರಾಜೇಂದ್ರ ಕುಮಾರ್ ಅವರ ಸಮ್ಮುಖದಲ್ಲಿ ಸುಮಾರು ಒಂದು 15 ಹಿಂದೆಯೇ ಸವಣೂರಿನಲ್ಲಿ ನನ್ನನ್ನು ಅವರು ಸನ್ಮಾನಿಸಿದ್ದಾರೆ. ಮತ್ತೆ ನಮ್ಮ ನೀಲೇಶ್ವರ ಪದ್ಮನಾಭ ತಂತ್ರಿಗಳವರು ದೇವಸ್ಥಾನದಲ್ಲಿ ಸನ್ಮಾನಿಸಿದ್ದಾರೆ ಅಂತ ಅನೇಕ ಅಶ್ವತ್ಥ ಪೂಜಾ ಸಮಿತಿ ಬೆಳಂದೂರಿನವರು ಸನ್ಮಾನಿಸಿದ್ದಾರೆ, ಬೇರೆ ಬೇರೆ ಕಡೆಗಳಲ್ಲಿ ನನ್ನನ್ನು ಸನ್ಮಾನಿಸಿದ್ದಾರೆ. ಅದು ನನಗೆ ಒಂದು ರೀತಿ ಆತ್ಮತೃಪ್ತಿ ಇದೆ. ಕಲ್ಲುಗುಂಡಿ ಯಕ್ಷಗಾನ ಇನ್ನೊಂದು. ಕಲ್ಲುಗುಂಡಿ ಯಕ್ಷಗಾನ ಅಂದ್ರೆ ಅದೊಂದು ನಮ್ಮ ಇಡೀ ಕರ್ನಾಟಕದ ಜಾತ್ರೋತ್ಸವ ಅಂತ ಹೇಳಬಹುದು. ಅದು ನಭೂತೋ ನ ಭವಿಷ್ಯತಿ. ಅದು ಖಂಡಿತ. ಅಲ್ಲಿ ಯಾವ ಪಾತ್ರ ನಿರೀಕ್ಷೆಯಲ್ಲಿದ್ದೀರಿ? ಇಲ್ಲ, ಅಲ್ಲಿ ಪಾತ್ರ ಅಂದ್ರೆ ಅಲ್ಲಿಯ ಪಾತ್ರಧಾರಿಗಳ ಹವ್ಯಾಸಿಗಳಿಗೆ ಬಹಳ ಬಹಳ ಕಡಿಮೆ. ಆ ಊರಿನವರಿಗೆ ಮಾತ್ರ ಅವರು ವೇಷ ಕೊಡುವಂತದ್ದು. ಹಾಗಾಗಿ ಎ ಗ್ರೇಡ್ ಕಲಾವಿದರಿಗೆ, ಹೆಚ್ಚಿನ ಎ ಗ್ರೇಡ್ ಕಲಾವಿದರು, ಬಿ ಗ್ರೇಡ್ ಆರ್ ಅಂಥವರಿಗೆ ಮಾತ್ರ ಅಲ್ಲಿ ವಿಷಯ ನಿರ್ವಹಣೆಗೆ ಸಾಧ್ಯತೆ. ಆದರೆ ಅಲ್ಲಿಯ ಲೋಕಲ್ ಕಲಾವಿದರಿಗೆ ಇವರೊಂದು ಆದ್ಯತೆಯನ್ನು ಕೊಡ್ತಾರೆ ಅಷ್ಟೇ. ಬಹಳ ಸಂತೋಷ ಗೋಪಾಲಕೃಷ್ಣ ಗೌಡ ಅವರೇ. ಹವ್ಯಾಸಿ ಯಕ್ಷಗಾನ ಕಲಾವಿದರಾಗಿದ್ದೀರಿ, ಜೊತೆಗೆ ವೃತ್ತಿಯಲ್ಲೂ ಕೂಡ ಮೇಳದಲ್ಲಿ ನೀವು ತಿರುಗಾಟವನ್ನು ಮಾಡಿದಂಥವರು, ಜೊತೆಗೆ ಕೃಷಿ ಮತ್ತು ಸಾಮಾಜಿಕ ಚಟುವಟಿಕೆಯಲ್ಲಿ ಕೂಡ ಭಾಗವಹಿಸಿದ್ರಿ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇದುವರೆಗೆ ಯಕ್ಷಗಾನ ಕಲಾವಿದ, ಸಮಾಜ ಸೇವಕ ಹಾಗೂ ಕೃಷಿಕ, ಕಡಬ ತಾಲೂಕಿನ ಗೋಪಾಲಕೃಷ್ಣ ಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಕರ್ನಾಟಕದಲ್ಲಿ ಬಾಲ್ಯ ವಿವಾಹ ಅಸಿಂಧು. ಬಾಲ್ಯ ವಿವಾಹದಿಂದ ಮಕ್ಕಳ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮವಾಗುತ್ತದೆ. ಬಾಲ್ಯ ವಿವಾಹ ಮಾಡಬೇಡಿ. ಬಾಲ್ಯ ವಿವಾಹ ವಿರೋಧಿಸಿ. ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧ. ಬಾಲ್ಯ ವಿವಾಹ ನಡೆಸುವವರು, ಪ್ರೇರೇಪಿಸುವವರು, ಹಾಜರಿದ್ದವರು ಎಲ್ಲರೂ ಶಿಕ್ಷೆಗೆ ಗುರಿಯಾಗುತ್ತಾರೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಮಕ್ಕಳ ಬಾಳನ್ನು ಬೆಳಗಿಸಿ. ಬಾಲ್ಯ ವಿವಾಹ ಕಂಡು ಬಂದರೆ ಕೂಡಲೇ ಉಚಿತ ದೂರವಾಣಿ ಸೇವೆ ಚೈಲ್ಡ್ ಲೈನ್ 1098 ಸಂಪರ್ಕಿಸಿ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತರಾದ ಶಿಲ್ಪಾ ನಾಗ್ ಐಎಎಸ್ ಅವರು, ಎಲ್ಲಾ ಗ್ರಾಮೀಣ ಪ್ರದೇಶದ ಜನತೆಯಲ್ಲಿ ಒಂದು ವಿನಂತಿ, ತಮ್ಮ ತಮ್ಮ ಊರುಗಳಲ್ಲೇ ಒಂದು ಉದ್ಯೋಗ ಖಾತ್ರಿಯಡಿ ತಾವೆಲ್ಲ ಕೆಲಸ ಪಡ್ಕೋಬಹುದು. ಇದಕ್ಕೆ ಹೆಣ್ಣು ಗಂಡು ಭೇದ ಇಲ್ಲ. ಕೆಲಸ ಪಡ್ಕೊಳ್ಳೋದಕ್ಕೆ ಒಂದು ಅರ್ಜಿ ಸಲ್ಲಿಸಬೇಕಾಗತ್ತೆ ನಮೂನೆ ಒಂದರಲ್ಲಿ, ಇಲ್ಲಾಂದ್ರೆ ಟೋಲ್ ಫ್ರೀ ನಂಬರ್ ಇದೆ 1800-425-8666. ಈ ಒಂದು ಅವಕಾಶದ ಸದ್ಬಳಕೆ ಮಾಡ್ಕೋಬಹುದು. 18 ವರ್ಷ ಮೇಲ್ಪಟ್ಟವರು ಯಾರು ಬೇಕಾದ್ರೂ ಬಂದು ನರೇಗಾದಲ್ಲಿ ಉದ್ಯೋಗ ಪಡ್ಕೋಬಹುದು. ಈಗ ಕೇಳಿ ಕೃಷಿ ಮಾಹಿತಿ. ಕೇಳುವರೆ, ದೇಶದಲ್ಲಿ ಹೆಚ್ಚುತ್ತಾ ಇರುವಂತಹ ಜನಸಂಖ್ಯೆಗೆ ಆಹಾರವನ್ನು ಒದಗಿಸುವ ನಿಟ್ಟಿನಲ್ಲಿ ಕೃಷಿಯಲ್ಲಿ ಅತಿ ಹೆಚ್ಚಾಗಿ ಬಳಸಲಾಗ್ತಾ ಇರುವಂತಹ ರಸಗೊಬ್ಬರ ಮತ್ತು ಪೀಡನಾಶಕಗಳಿಂದಾಗಿ ಪರಿಸರ ಸಾಕಷ್ಟು ಮಲಿನಗೊಳ್ತಾ ಇದೆ. ನೆಲ, ಜಲ ಮತ್ತು ವಾಯು ಕೂಡ ಮಾಲಿನ್ಯಗೊಂಡು ಇಂದು ಕೃಷಿಯು ಅನೇಕ ಸವಾಲುಗಳನ್ನು ಎದುರಿಸುವಂತಹ ಸ್ಥಿತಿಯಲ್ಲಿದೆ. ಇದರಿಂದಾಗಿ ಕೀಟ ಮತ್ತು ರೋಗಗಳು ರಾಸಾಯನಿಕಗಳಿಗೆ ನಿರೋಧಕತೆಯನ್ನು ಬೆಳೆಸಿಕೊಂಡು ಅವುಗಳ ನಿಯಂತ್ರಣ ಕಷ್ಟವಾಗ್ತಾ ಇದೆ. ಹಾಗಾಗಿ ರಾಸಾಯನಿಕದ ಬದಲಾಗಿ ಪರ್ಯಾಯ ಸಸ್ಯ ಸಂರಕ್ಷಣಾ ವಿಧಾನಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವಂತಹದ್ದು ಪರಿಸರ ಸ್ನೇಹಿ ಸಸ್ಯ ಸಂರಕ್ಷಣಾ ವಿಧಾನದ ಮೂಲ ಉದ್ದೇಶವಾಗಿದೆ ಅಂತ ಹೇಳಬಹುದು. ಇದರಲ್ಲಿ ಸ್ವಚ್ಛ ಬೇಸಾಯ ಕ್ರಮವನ್ನು ಅನುಸರಿಸುವಂತಹದ್ದು, ಆಸರೆ ಸಸ್ಯಗಳನ್ನು ನಾಶಪಡಿಸುವಂತಹದ್ದು, ವ್ಯವಸ್ಥಿತವಾಗಿ ನೀರು ಮತ್ತು ಗೊಬ್ಬರದ ನಿರ್ವಹಣೆ ಮಾಡುವಂತಹದ್ದು, ಬೆಳೆಗಳ ಪರಿವರ್ತನೆ, ಬೆಳೆ ಪದ್ಧತಿಗಳು, ಮಿಶ್ರ ಬೆಳೆಗಳು, ಸರಿಯಾದಂತಹ ನಾಟಿಯ ಸಮಯ, ರೋಗ ನಿರೋಧಕ ತಳಿಗಳ ಬಳಕೆ, ಇವಲ್ಲದೆ ಭೌತಿಕವಾಗಿ ಹಾಗೂ ಯಾಂತ್ರಿಕ ಕ್ರಮಗಳಿಂದ ಪೀಡೆಗಳನ್ನು ನಿರ್ವಹಣೆ ಮಾಡಿ ಬೆಳೆಗಳಿಗೆ ರೋಗ ಮತ್ತು ಕೀಟಗಳಿಂದ ಆರ್ಥಿಕ ನಷ್ಟವಾಗುವುದನ್ನು ಕೂಡ ತಡೆಗಟ್ಟಬಹುದಾಗಿದೆ. ಕೆಲವೊಂದು ಪರಿಸರ ಸ್ನೇಹಿ ಕೀಟ ಮತ್ತು ರೋಗ ನಿರ್ವಹಣಾ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ಹೇಳುವುದಿದ್ರೆ, ಮಾಗಿ ಉಳುಮೆಯನ್ನು ಮಾಡುವಂತಹದ್ದು ಒಂದು ಪ್ರಮುಖವಾದಂತಹ ಬೇಸಾಯ ಕ್ರಮ. ಮಾಗಿ ಉಳುಮೆಯಿಂದ ಹಿಂದಿನ ಬೆಳೆಯ ಉಳಿಕೆಯಿಂದ ಮಣ್ಣಿನಲ್ಲಿರುವಂತಹ ಕೀಟದ ಮೊಟ್ಟೆಗಳು, ಮರಿಹುಳುಗಳು, ರೋಗಕಾರಕ ಕಳೆಗಳ ಬೀಜಗಳು ಸೂರ್ಯನ ರಶ್ಮಿಗೆ ಒಡ್ಡುವುದರಿಂದ ಮಣ್ಣಿನಿಂದ ಪ್ರಸಾರವಾಗುವಂತಹ ರೋಗ ಮತ್ತು ಕೀಟಗಳನ್ನು ನಿರ್ವಹಿಸಬಹುದು. ಸಾಗುವಳಿ ಪದ್ಧತಿಯಲ್ಲಿ ವಿಶೇಷವಾಗಿ ಭತ್ತದಲ್ಲಿ ನಾಟಿ ಮಾಡುವಾಗ ಪ್ರತಿ 8 ಸಾಲಿನ ಅಂತರದಲ್ಲಿ 2 ಸಾಲು ನಾಟಿ ತಪ್ಪಿಸಿ ಜಾಗ ಬಿಡುವುದರಿಂದ ಕಂದು ಜಿಗಿ ನಿರ್ವಹಣೆಯನ್ನು ಮಾಡಬಹುದು. ಭತ್ತದ ಗದ್ದೆಯ ಸುತ್ತ ಕಳೆ ಮತ್ತು ಆಸರೆಯ ಸಸ್ಯಗಳನ್ನು ಸ್ವಚ್ಛಗೊಳಿಸುವುದರಿಂದ ಹಾಗೂ ಪ್ರತಿ ಎಕರೆಗೆ ಸುಮಾರು 800 ಕಿಲೋದಷ್ಟು ಭತ್ತದ ಹೊಟ್ಟಿನ ಬೂದಿಯನ್ನು ಕೆಸರು ಮಡಿಯೊಂದಿಗೆ ಹಾಕುವುದರಿಂದ ಬೆಂಕಿ ರೋಗವನ್ನು ತಡೆಗಟ್ಟಬಹುದು. ಹಾಗೆಯೇ ಹತ್ತಿ ಬೆಳೆಯಲ್ಲಿ ಬೆಂಡೆ, ಚೆಂಡು ಹೂವು, ಸಾಸಿವೆಯನ್ನು ಅಂತರ ಬೆಳೆಯಾಗಿ ಬೆಳೆಯುವುದರಿಂದ ರಸ ಹೀರುವ ಕೀಟಗಳನ್ನು ತಡೆಗಟ್ಟಬಹುದು. ಅದರಂತೆ ಟೊಮೆಟೋದಲ್ಲಿ ಸಾಸಿವೆ ಮತ್ತು ಚೆಂಡು ಹೂವನ್ನು 4 ಸಾಲುಗಳಿಗೆ ಒಂದರ ಹಾಗೆ ಮತ್ತು ಹೊಲದ ಸುತ್ತ ಬೆಳೆಯುವುದರಿಂದ ಬೇರುಗಂಟು ಜಂತು ರೋಗಕ್ಕೆ ಆಕರ್ಷಕ ಬೆಳೆಗಳಾಗಿ ಇವುಗಳನ್ನು ನಿರ್ವಹಣೆ ಮಾಡಬಹುದು. ಇನ್ನೊಂದು ಪ್ರಮುಖವಾದಂತಹ ಕ್ರಮ ಅಂತಂದರೆ ಲಿಂಗಾಕರ್ಷಕ ಬಲೆಗಳ ಬಳಕೆಯನ್ನು ಮಾಡುವಂತಹದ್ದು. ಲೈಂಗಿಕ ಸಂಪರ್ಕಕ್ಕೆ ಸಿದ್ಧವಾಗಿರುವಂತಹ ಹೆಣ್ಣು ಪತಕಗಳು ಅಥವಾ ದುಂಬಿಗಳು ಒಂದು ನಿರ್ದಿಷ್ಟವಾದಂತಹ ವಾಸನೆಯನ್ನು ವಿಸರ್ಜಿಸ್ತವೆ. ಈ ದ್ರವದ ರಾಸಾಯನಿಕ ಸಂಯೋಜನೆಗಳನ್ನು ಉಪಯೋಗಿಸಿಕೊಂಡು ಕೃತಕ ರೀತಿಯಲ್ಲಿ ಮೋಹಕ ಬಲೆಗಳನ್ನು ಉತ್ಪಾದಿಸಿ ಗಂಡು ಪತಂಗಗಳನ್ನು ಆಕರ್ಷಿಸಿ ನಾಶಪಡಿಸಬಹುದು. ಉದಾಹರಣೆಗೆ ತೊಗರಿ, ಅವರೆ, ಕಡಲೆ ಮತ್ತು ಹತ್ತಿಕಾಯಿ ಕೊರಕ ಲಿಂಗಾಕರ್ಷಕ ಬಲೆಗಳನ್ನು ಪ್ರತಿ ಎಕರೆಗೆ ಸುಮಾರು 8 ಬಲೆಗಳನ್ನು ಬಳಸಬಹುದು. ತೆಂಗಿನ ರೈನೋಸಿರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳ ಆಕರ್ಷಕ ಬಲೆಗಳನ್ನು ಪ್ರತಿ ಎಕರೆಗೆ ಸುಮಾರು 2-3 ಬಲೆಗಳನ್ನು ಬಳಸಬಹುದು. ಬದನೆಕಾಯಿ ಮತ್ತು ಕಾಂಡ ಕೊರಕ ನಿರ್ವಹಣೆಗಾಗಿ ನಾಟಿ ಮಾಡಿದ 15 ದಿವಸಗಳಲ್ಲಿ ಎಕರೆಗೆ 12-16 ಲೂಸಿನ್ ಲ್ಯೂರ್ ಬಲೆಗಳನ್ನು ಬಳಸಬಹುದು. ಮಾವಿನ ಹಣ್ಣಿನ ನೊಣ, ಹೀರೆಕಾಯಿ, ಹಾಗಲಕಾಯಿ ಮತ್ತು ಕಲ್ಲಂಗಡಿ ಹಣ್ಣಿನ ನೊಣದ ಆಕರ್ಷಣೆಗೆ ಪ್ರತಿ ಎಕರೆಗೆ ಸುಮಾರು 8 ಬಲೆಗಳನ್ನು ಬಳಸಬಹುದು. ಹಾಗೆಯೇ ಟ್ರೈಕೋಡರ್ಮ ಎನ್ನುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ಜೈವಿಕ ಶಿಲೀಂಧ್ರ. ಇದರ ಬಳಕೆಯನ್ನು ಮಾಡಿಕೊಂಡು ಹಲವಾರು ರೋಗವನ್ನು ನಿಯಂತ್ರಣ ಮಾಡಬಹುದು. ಟ್ರೈಕೋಡರ್ಮ ಶಿಲೀಂಧ್ರವು ಸೂಕ್ಷ್ಮಜೀವಿಗಳಲ್ಲಿ ಒಂದು ಜಾತಿಯಾಗಿದೆ. ಇದು ಎಲ್ಲ ತರಹದ ಬೆಳೆಗಳ ಮಣ್ಣಿನಲ್ಲಿ ಇರ್ತದೆ. ಈ ಟ್ರೈಕೋಡರ್ಮವು ಮಣ್ಣಿನಿಂದ ಬರುವಂತಹ ಸಸ್ಯ ರೋಗಕ್ಕೆ ಕಾರಣವಾದ ಶಿಲೀಂಧ್ರದ ವಿರುದ್ಧ ಹೋರಾಡುವ ಶಕ್ತಿಯನ್ನು ಹೊಂದಿರುವ ಪರಿಸರ ಸ್ನೇಹಿಯಾದಂತಹ ಶಿಲೀಂಧ್ರವಾಗಿದೆ. ಇದನ್ನು ಬಳಸುವಂತಹ ವಿಧಾನ ಈ ರೀತಿಯಾಗಿದೆ. 1 ಕಿಲೋ ಟ್ರೈಕೋಡರ್ಮವನ್ನು ಸುಮಾರು 100 ಕಿಲೋದಷ್ಟು ಚೆನ್ನಾಗಿ ಕಳೆತ ಕೊಟ್ಟಿಗೆ ಗೊಬ್ಬರ ಇಲ್ಲವೇ ಕಾಂಪೋಸ್ಟ್ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ತಂಪಾದ ಜಾಗದಲ್ಲಿ ಗೋಣಿಚೀಲ ಹೊದಿಕೆಯಿಂದ ಸುಮಾರು 15-20 ದಿವಸಗಳ ಕಾಲ ಮುಚ್ಚಿ ಇಡಬೇಕು. ಪ್ರತಿ 4 ದಿವಸಗಳಿಗೆ ಒಂದು ಸಾರಿ ಮರು ಮಿಶ್ರಣ ಮಾಡುವುದರಿಂದ ಟ್ರೈಕೋಡರ್ಮ ಸಂಖ್ಯೆಯೂ ಕೂಡ ಹೆಚ್ಚಾಗ್ತದೆ. ಇಂತಹ ಕಾಂಪೋಸ್ಟ್ ಮಿಶ್ರಿತ ಮಿಶ್ರಣವನ್ನು ಬಿತ್ತನೆಗೆ ಮುಂಚೆ ಮಣ್ಣಿಗೆ ಬೆಳೆಗಳಿಗೆ ಸೇರಿಸುವುದರಿಂದ ಮಣ್ಣಿನಿಂದ ಪ್ರಸಾರವಾಗುವಂತಹ ಬುಡಕೊಳೆ ರೋಗ, ಬೇರುಕೊಳೆ ರೋಗ, ಗಡ್ಡೆಕೊಳೆ ರೋಗ ಹಾಗೂ ಸೊರಗು ರೋಗದಂತಹ ರೋಗಗಳನ್ನು ತಡೆಗಟ್ಟಬಹುದು. 10 ಗ್ರಾಂ ಟ್ರೈಕೋಡರ್ಮವನ್ನು 1 ಕಿಲೋ ಬಿತ್ತನೆ ಬೀಜಕ್ಕೆ ಬೀಜೋಪಚಾರ ಮಾಡಿಯೂ ಕೂಡ ಬಳಸಬಹುದು. ಇನ್ನೊಂದು ಜೀವಾಣು ಅಂತಂದರೆ ಸುಡೋಮೋನಾಸ್ ಎನ್ನುವಂತಹದ್ದು. ಇದು ಸಸ್ಯ ಬೆಳವಣಿಗೆ ಪ್ರಚೋದಕವಾಗಿ ಕೆಲಸ ಮಾಡ್ತದೆ. ಇದೊಂದು ದುಂಡಾಣು ಅಥವಾ ಬ್ಯಾಕ್ಟೀರಿಯಾವಾಗಿದೆ. ಎಲ್ಲ ಥರದ ಮಣ್ಣಿನಲ್ಲಿ ಇದು ಇರ್ತದೆ. ಈ ಬ್ಯಾಕ್ಟೀರಿಯಾವು ಮಣ್ಣಿಗೆ ಬಳಸುವುದರಿಂದ ಮಣ್ಣಿನಿಂದ ಬರುವಂತಹ ಸಸ್ಯ ರೋಗಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾ ಮತ್ತು ಜಂತು ಹುಳ ವಿರುದ್ಧ ಹೋರಾಡುವಂತಹ ಶಕ್ತಿಯ ಜೊತೆಗೆ ಸಸ್ಯಗಳ ಬೆಳವಣಿಗೆಯನ್ನು ಪ್ರಚೋದಿಸಿ ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತದೆ. ಸುಡೋಮೋನಾಸ್ ಫ್ಲೋರೆಸೆನ್ಸ್ ಈ ಬ್ಯಾಕ್ಟೀರಿಯಾವನ್ನು ಬಳಸುವಂತಹ ವಿಧಾನ ಈ ರೀತಿಯಾಗಿದೆ. 1 ಕಿಲೋ ಸುಡೋಮೋನಾಸ್ ಫ್ಲೋರೆಸೆನ್ಸ್ ಇದನ್ನು ಸುಮಾರು 100 ಕಿಲೋದಷ್ಟು ಚೆನ್ನಾಗಿ ಕಳಿತ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ತಂಪಾದ ಜಾಗದಲ್ಲಿ ಗೋಣಿಚೀಲ ಹೊದಿಕೆಯಿಂದ 15-20 ದಿವಸಗಳ ಕಾಲ ಮುಚ್ಚಿಡಬೇಕು. ಪ್ರತಿ 4 ದಿವಸಗಳಿಗೆ ಒಂದು ಸಾರಿ ಅದನ್ನು ಮರು ಮಿಶ್ರಣ ಮಾಡಬೇಕು. ಇಂತಹ ಕಾಂಪೋಸ್ಟ್ ಮಿಶ್ರಿತ ಮಿಶ್ರಣವನ್ನು ಬಿತ್ತನೆಗೆ ಮುಂಚೆ ಮಣ್ಣಿಗೆ ಬೆಳೆಗಳಿಗೆ ಅನುಸಾರವಾಗಿ ಬಳಸಬಹುದು ಅಥವಾ ಬೀಜೋಪಚಾರವನ್ನು ಕೂಡ ಮಾಡಬಹುದು. ಹಾಗೆಯೇ ಬೇವು ಆಧಾರಿತ ಕೀಟನಾಶಕಗಳನ್ನು ಕೂಡ ಬಳಕೆ ಮಾಡಬಹುದು. ಸಸ್ಯ ರೋಗ ಮತ್ತು ಕೀಟಗಳ ಹತೋಟಿ ಗುಣವಿರುವ ಸಾವಿರಾರು ಜಾತಿ ಗಿಡ ಮರಗಳಲ್ಲಿ ಬೇವು ಅತ್ಯಂತ ಉಪಯುಕ್ತವಾದಂತಹ ಔಷಧೀಯ ಗಿಡವಾಗಿದೆ. ಬೇವಿನ ಎಲೆ, ಬೇವಿನ ಬೀಜ, ಬೇವಿನ ಎಣ್ಣೆ, ಕಾಂಡ ಹಾಗೂ ಕಾಯಿ ಇವು ಔಷಧೀಯ ಗುಣಗಳನ್ನು ಹೊಂದಿದೆ. 5% ಬೇವಿನ ಕಷಾಯವನ್ನು ತಯಾರಿಸುವಂತಹ ವಿಧಾನ ಅಂತಂದರೆ 5 ಕಿಲೋಗ್ರಾಂನಷ್ಟು ಒಣಗಿಸಿದಂತಹ ಬೇವಿನ ಬೀಜವನ್ನು ಎಣ್ಣೆಯು ಹೊರಬರದ ಹಾಗೆ ಹಗುರವಾಗಿ ಕುಟ್ಟಿ ಪುಡಿ ಮಾಡಿಕೊಳ್ಬೇಕು. ಒಂದು ತೆಳುವಾದಂತಹ ಬಿಳಿ ಬಟ್ಟೆಯಲ್ಲಿ ಪುಡಿಯನ್ನು ಹಾಕಿ ಗಂಟು ಕಟ್ಟಿ ಸುಮಾರು 10 ಲೀಟರ್ ನೀರಿನಲ್ಲಿ 8-10 ಗಂಟೆಗಳ ಕಾಲ ನೆನೆಯುವುದಕ್ಕಿಡಬೇಕು. ಅನಂತರ ಚಹಾ ಪುಡಿಯನ್ನು ಹಿಂಡುವಂತೆ ಇವುಗಳನ್ನು ಹಿಂಡಿ ಸೋಸಬೇಕು. ಹೀಗೆ ತಯಾರಾದಂತಹ ಪ್ರತಿ ಲೀಟರ್ ಕಷಾಯವನ್ನು 10 ಲೀಟರ್ ನೀರು ಮತ್ತು 10 ಗ್ರಾಂ ಸೋಪಿನ ಪುಡಿಯ ಜೊತೆಗೆ ಮಿಶ್ರಣ ಮಾಡಿ ಶಿಫಾರಸಿನ ಪ್ರಕಾರ ಬೆಳೆಗಳಿಗೆ ಸಿಂಪಡಿಸಬೇಕು. 1 ಎಕರೆ ಪ್ರದೇಶಕ್ಕೆ ಸುಮಾರು 200-250 ಲೀಟರ್ ಸಿಂಪರಣ ದ್ರಾವಣ ಬೇಕಾಗ್ತದೆ. ಇದಕ್ಕಾಗಿ ಸುಮಾರು 10-12 ಕಿಲೋದಷ್ಟು ಬೇವಿನ ಬೀಜವನ್ನು ಉಪಯೋಗಿಸಬೇಕಾಗ್ತದೆ. ಟಿಎಸ್ ಪ್ರಸಾದ್ ಅವರಿಂದ ಕೃಷಿ ಮಾಹಿತಿ ಕೇಳಿದಿರಿ. ಕೇಳುಗರೆ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ 47,000-52,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲಿಗೆ 38,000-45,000 ರೂಪಾಯಿ. ಕೋಕಾ ಕ್ವಿಂಟಾಲಿಗೆ 25,000-35,000 ರೂಪಾಯಿ, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 7,500-11,000 ರೂಪಾಯಿ. ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 18,000-20,000, ತೆಂಗಿನಕಾಯಿ 2ನೇ ವರ್ಗ 1,000ಕ್ಕೆ 10,000-16,000 ರೂಪಾಯಿ, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2000 ರೂಪಾಯಿ, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 2100 ರೂಪಾಯಿ, IR8 ಕ್ವಿಂಟಾಲಿಗೆ 2500 ರೂಪಾಯಿ, ಆಮದು ಭತ್ತ ಕ್ವಿಂಟಾಲಿಗೆ 1700 ರೂಪಾಯಿ, ಆಮದು ಬೆಲ್ಲ ಹಳದಿ ಕ್ವಿಂಟಾಲಿಗೆ 3900 ರೂಪಾಯಿ, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 3700 ರೂಪಾಯಿ, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 3900 ರೂಪಾಯಿ, ಆಮದು ಮೆಣಸು ಕ್ವಿಂಟಾಲಿಗೆ 14500 ಕಾಳು ಮೆಣಸು ಕ್ವಿಂಟಾಲಿಗೆ 46000 ರೂಪಾಯಿ, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 8300 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 2000 ರೂಪಾಯಿ, ಕದಳಿ ಸ್ಥಳೀಯ ಕ್ವಿಂಟಾಲಿಗೆ 2000 ರೂಪಾಯಿ, ಗಾಳಿ ಕ್ವಿಂಟಾಲಿಗೆ 1600 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಾಲಿಗೆ 3600 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಭಕ್ತಿಗೀತೆಗಳನ್ನು ಕೇಳೋಣ. ಪುತ್ತೂರು ನರಸಿಂಹನಾಯಕ್ ಹಾಡಿರುವ ಪುರಂದರದಾಸರ ರಚನೆ. ಆಡುವ ಮಕ್ಕಳು ಕಟ್ಟಿದರು, ಆಡುವ ಮಕ್ಕಳು ಮನೆಯ ಕಟ್ಟಿದರು, ಆಟ ಸಾಕೆಂದು ಮುರಿದು ಓಡಿದರು, ಆಟ ಸಾಕೆಂದು ಮುರಿದು ಓಡಿದರು, ಆಡುವ ಮಕ್ಕಳು ಮನೆಯ ಕಟ್ಟಿದರು, ಆಟ ಸಾಕೆಂದು ಮುರಿದು ಓಡಿದರು. ಹೀಗಿರಬೇಕು ಸಂಸಾರ, ಹೀಗಿರಬೇಕು ಸಂಸಾರ, ಹೀಗೆ ಬರೆದಿರಲು ಪ್ರಾಚೀನ, ಹೀಗೆ ಬರೆದಿರಲು ಪ್ರಾಚೀನ. ಆಡುವ ಮಕ್ಕಳು ಮನೆಯ ಕಟ್ಟಿದರು, ಆಡುವ ಮಕ್ಕಳು ಮನೆಯ ಕಟ್ಟಿದರು, ಆಟ ಸಾಕೆಂದು ಮುರಿದು ಓಡಿದರು, ಆಟ ಸಾಕೆಂದು ಮುರಿದು ಓಡಿದರು. ಕ್ಷಣದಲ್ಲಿ ಹಾರಿ ಹೋಯಿತು ಆ ಕ್ಷಣದಲ್ಲಿ. ಹೀಗಿರಬೇಕು ಸಂಸಾರ, ಹೀಗಿರಬೇಕು ಸಂಸಾರ, ಹೀಗೆ ಬರೆದಿರಲು ಪ್ರಾಚೀನ, ಹೀಗೆ ಬರೆದಿರಲು ಪ್ರಾಚೀನ. ಆಡುವ ಮಕ್ಕಳು ಮನೆಯ ಕಟ್ಟಿದರು, ಓರ್ವ ಮಕ್ಕಳು ಮನೆಯ ಕಟ್ಟಿದರು, ಆಟ ಸಾಕೆಂದು ಮುರಿದು ಓಡಿದರು, ಆಟ ಸಾಕೆಂದು ಮುರಿದು ಓಡಿದರು. ಕಂಸಾರಿ ಪುರಂದರ ವಿಠಲನ ಸ್ಮರಿಸಿರೋ, ಕಂಸಾರಿ ಪುರಂದರ ವಿಠಲನ ಸ್ಮರಿಸಿರೋ. ಹೀಗಿರಬೇಕು ಸಂಸಾರ, ಹೀಗಿರಬೇಕು ಸಂಸಾರ, ಹೀಗೆ ಬರೆದಿರಲು ಪ್ರಾಚೀನ, ಹೀಗೆ ಬರೆದಿರಲು ಪ್ರಾಚೀನ. ಆಡುವ ಮಕ್ಕಳು ಮನೆಯ ಕಟ್ಟಿದರು, ಆಟ ಸಾಕೆಂದು ಮುರಿದು ಓಡಿದರು. ಹೀಗಿರಬೇಕು ಸಂಸಾರ, ಹೀಗಿರಬೇಕು ಸಂಸಾರ, ಹೀಗೆ ಬರೆದಿರಲು ಪ್ರಾಚೀನ. ಆಡುವ ಮಕ್ಕಳು ಮನೆಯ ಕಟ್ಟಿದರು, ಆಡುವ ಮಕ್ಕಳು, ಆಟ ಸಾಕೆಂದು ಮುರಿದು ಓಡಿದರು, ಆಟ ಸಾಕೆಂದು ಮುರಿದು ಓಡಿದರು. ವಿದ್ಯಾಭೂಷಣರು ಹಾಡಿರುವ ವಿಜಯದಾಸರ ಕೀರ್ತನೆ. ರಾಘವೇಂದ್ರ ಗುರು ಪಾವನ ಕಾಯ, ರಾಘವೇಂದ್ರ ಮಂತ್ರಾಲಯ ನಿಲಯ, ರಾಘವೇಂದ್ರ ಗುರು ಪಾವನ ಕಾಯ, ರಾಘವೇಂದ್ರ ಮಂತ್ರಾಲಯ ನಿಲಯ, ರಾಘವೇಂದ್ರ ಗುರು ಪಾವನ ಕಾಯ.